ಸೇರದಿ ಯೋಚಿಸುತ್ತಿರಲ ಭೂತಳೇಶ್ವರ ಕಂಡು ಕಲಶ ಜನ ತತ್ಕ್ಷಣ ಬಂದು ನಯನದ ವಾರಿಗಳನ್ನು ರಸಿ ನಯನದ ವಾರಿಗಳನ್ನು ರಸಿ ಕಾತರವ ಬಿಡು ಭೂಪ ಸಮರದೊಳ್ಳಿ ಕಾತರವ ಬಿಡು ಭೂಪ ಸಮರದೊಳ್ಳಿ ಆತ ತಾಯಿಗಳನ್ನು ನಿಮಿಷದೆಯೇ ಧಾತು ಗೆಡಿಸುವೆನೆಂದು ಧನುಷರಗೊಂಡು ಗರ್ಜಿಸಲು ಧಾತು ಗೆಡಿಸುವೆನೆಂದು ಧನುಷರಗೊಂಡು ಗರ್ಜಿಸಲು ಆಚಾರ್ಯ ದ್ರೋಣರ ಮಾತುಗಳನ್ನು ಕೇಳಿದಂತಹ ಕುರುಪತಿ ತೃಪ್ತನಾಗದೆ ಅವರಲ್ಲಿ ಈ ರೀತಿ ಹೇಳುತ್ತಾನೆ. ಶಾಸ್ತ್ರ ಪಂಡಿತರೇ ಕೇಳಿ ನಿಮ್ಮ ಸಾಹಸವೆಲ್ಲ ವಾಯಿತು ವ್ಯೂಹ ರಚಿಸಿಯೇ ವ್ಯಥವಾಯಿತು ವ್ಯೂಹ ರಚಿಸಿಯೇ ಪಾರ್ಥ ಸತ್ಯಕ್ಕೆ ಭೀಮರೊಡಗೂಡಿ ನಮ್ಮಯ ಪಾರ್ಥ ಸತ್ಯಕ್ಕೆ ಭೀಮರೊಡಗೂಡಿ ನಮ್ಮಯ ಸಾರ್ಥವೆಲ್ಲವ ಸೂರೆಗೊಳ್ಳೇ ಶತ್ರ ಪಂಡಿತರೇ ಕೇಳಿ ನಿಮ್ಮ ಸಾಹಸವೆಲ್ಲ ವ್ಯರ್ಥವಾಯಿತು ವ್ಯೂಹ ರಚಿಸಿಯೇ ಶತ್ರ ಪಂಡಿತರೇ ಗುರುಗಳೇ, ಸಾಹಸದಿಂದ ಚಕ್ರವ್ಯೂಹ ರಚನೆ ಮಾಡಿ ನೀವು ಯುದ್ಧ ಮಾಡಿದರು. ನಮ್ಮ ಸೈನವನು ಸೇನಾನಿಗಳು ಇನ್ನಿಲ್ಲವಾದರು. ಪಾಂಡವರ ಮೇಲಿನ ಶಿಷ್ಯ ವಾತ್ಸಲ್ಯ ಹೆಚ್ಚಾದುದೇ ಇದಕ್ಕೆ ಕಾರಣ. ನೀವು ಪಾಂಡವ ಪಕ್ಷಪಾತಿಯಾಗುತ್ತೀರಿ ಎಂಬುದೇ ನನ್ನ ಅನುಮಾನ ಎಂದು ಕೌರವ ಹೇಳಿದಾಗ ಕ್ರೋಧಗೊಂಡು ಗುರುಗಳು ಈ ರೀತಿ ಹೇಳುತ್ತಾರೆ. ಸೇನಾಧಿಪತ್ಯದಲ್ಲಿ ಕೌರವ ಸೇನೆ ಯುದ್ಧಕ್ಕೆ ಅಣಿಯಾಗಿದೆ ಎಂಬುದನ್ನು ತಿಳಿದ ಪಾರ್ಥನು ಸೇನೆಯನ್ನು ನೆರಹಿಸಿ ಯುದ್ಧಕ್ಕೆ ಸನ್ನದ್ಧವಾದಂತಹ ಸಂದರ್ಭ ದ್ರೋಣ ಪರಟಿಕ ಎಂಬ ವಾರ್ತೆಯ

ಯುದ್ಧ ಮುಂದುವರಿಸಲು ಪಾರ್ಥನನ್ನು ಹುರಿದುಂಬಿಸುತ್ತಿರುವ ಶ್ರೀಕೃಷ್ಣನಲ್ಲಿ ದ್ರೋಣರು ಈ ರೀತಿ ಹೇಳುತ್ತಾರೆ. ಪರಮ ಪುರುಷನೇ ಕೇಳೋ ಪಾರ್ಥನೋಳರುಗಿದು ಯತಾರಲ್ಲಿ ಸಮ ನಿನಗೆ ನಿನಗಿರುವುದು ಎಂದು ನರನ ಸಾರಥಿಯಾಗಿ ಸರ್ವರ ದುರತಿ ಕೊಲಿಸುವುದಾವನಿ ಶರಣರಲಿ ನೀಚೋಚ್ಚ ಭಾವವು ಮೆರೆವೋದೇನೈ ಪರಮ ಪುರುಷನ ಕೇಳು ಪಾತನೋಳರುಗಿದು ನಾನೆಲ್ಲ ಬಲ್ಲೆನೋ ಯುದ್ಧದಲ್ಲಿ ದ್ರೋಣರನ್ನು ಗೆಲ್ಲುವುದು ಸುಲಭ ಸಾಧ್ಯವಲ್ಲವೆಂದು ತಿಳಿದ ಶ್ರೀಕೃಷ್ಣನು ಯುದ್ಧ ಮಧ್ಯದಲ್ಲಿ ದ್ರೋಣರಿಗೆ ಕೇಳಿಸುವಂತೆ ಅಶ್ವತ್ಥಾಮ ಹತೋಹತಃ ಎಂದು ಗಟ್ಟಿಯಾಗಿ ಸುಳ್ಳು ಹೇಳಲು ಧರ್ಮಜನಲ್ಲಿ ಹೇಳುತ್ತಾನೆ. ಈ ವೇಳೆ ಅಶ್ವತ್ಥಾಮನೆಂಬ ಹೆಸರಿನ ಆನೆಯನ್ನು ಭೀಮ ಕೊಲ್ಲುತ್ತಾನೆ. ಅದನ್ನು ನೋಡಿ ಧರ್ಮಜ ಅಶ್ವತ್ಥಾಮ ಹತೋಹತಃ ಎಂದು ಹೇಳಿದ ಸಂದರ್ಭ ಧರ್ಮಜನ ನುಡಿ ಕೇಳಿ ಕುಂಭಜ ಮರ್ಮ ಭೇದಿತ ಆಗಿ ವರ್ಮ ಪಾಂಡವರಲ್ಲಿ ಬಿಡೆ